ಸಸ್ಯಗಳ ಮೂಲಗಳಾದ ಕಸ ಕಡ್ಡಿ ಅಥವಾ ಬೆಳೆಗಳನ್ನು ಮರುಬಳಕೆ ಮಾಡಿ ಜೊತೆಗೆ ಗಂಜಲ ಮತ್ತು ಸಗಣಿ ಗೊಬ್ಬರ ಎಲ್ಲ ಹಾಕಿ ಕೊಟ್ಟಿ ಗೊಬ್ಬರ ಆಗಿ ನಾವು ತಯಾರು ಮಾಡಿಕೊಂಡು ಹೊಲಗಳಿಗೆ ಬೆಳೆಸ್ತಿದ್ವಿ. ನಂತರ ಕಾಲಕ್ರಮೇಣವಾಗಿ ಅದರ ಒಂದು ಏನು ಕೊಟ್ಟಿ ಗೊಬ್ಬರ ಅಥವಾ ದನಗಳ ಗೊಬ್ಬರನ ಎನ್ರಿಚ್ ಕಾಂಪೋಸ್ಟ್ ಅಂತೀವಿ. ಅಂದ್ರೆ ಎನ್ರಿಚ್ ಕಾಂಪೋಸ್ಟ್ ಹೆಚ್ಚಿನ ರಸ ಇರತಕ್ಕಂಥ ಗೊಬ್ಬರಗಳನ್ನು ಬಳಸೋದಕ್ಕೆ ನಾವು ಕಾಂಪೋಸ್ಟೀಕರಣ ಅಂತ ಪದ್ಧತಿಗೆ ಹೋದ್ವಿ. ಆ ಕಾಂಪೋಸ್ಟೀಕರಣ ಅಂತ ಅಂದ್ರೆ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಗಣಿ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಅಂತ ಏನಂತೀವಿ ಕೊಟ್ಟಿಗೆ ಗೊಬ್ಬರನ, ಅದನ್ನ ಎನ್ರಿಚ್ ಮಾಡೋದು. ಇನ್ನು ಹೆಚ್ಚಿನ ಪೋಷಕಾಂಶಗಳು ಬೆಳೆಗೆ ಬೇಕಾದಂತಹ ಏನು 17 ಪೋಷಕಾಂಶಗಳು ಅತ್ಯವಶ್ಯಕವಾಗಿ ಬೇಕು ಅಂತ ಪೋಷಕಾಂಶಗಳನ್ನ ಇನ್ನು ಹೆಚ್ಚಿನ ಪದ್ಧತಿಯಲ್ಲಿ ಲಭಿಸೋಕೆ ಅಥವಾ ಪೂರೈಕೆ ಮಾಡೋಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಪದ್ಧತಿ ನಾವು ಕಾಂಪೋಸ್ಟೀಕರಣ ಅಂತೀವಿ. ಅದರಲ್ಲಿ ಕಾಂಪೋಸ್ಟೀಕರಣ ಅಂದ್ರೆ ಕಾಂಪೋಸ್ಟ್ ಮಾಡೋ ಪದ್ಧತಿಯಲ್ಲಿ ವಿವಿಧ ಪದ್ಧತಿಗಳಿದ್ದಾವೆ. ರೈತರು ತಮ್ಮ ಏನು ತಮ್ಮ ದಿನನಿತ್ಯ ಮಾಡ್ತಕ್ಕಂಥ ಒಂದು ತಮ್ಮದೇ ಪದ್ಧತಿಯಲ್ಲಿ ಒಂದು ಏನು 6 ಅಡಿ 3 ಅಡಿ ಗುಂಡಿ ಮಾಡ್ಕೊಂಡು ಅಥವಾ 10 ಅಡಿ ಅವರ ಕನ್ವೀನಿಯಂಟ್ಗೆ ಅಥವಾ ಅನುಕೂಲಕ್ಕೆ ತಕ್ಕಂತಹ ಗುಂಡಿ ಮಾಡ್ಕೊಂಡು ತಿಪ್ಪೆ ಗೊಬ್ಬರ ತಯಾರು ಮಾಡ್ತಾರೆ ಆ ಪದ್ಧತಿ ಇರ್ಬೋದು. ಅದರಲ್ಲಿ ಹೆಚ್ಚಾಗಿ ಏನು ಮಳೆ ಬಂದಾಗ ಅಥವಾ ಯಥೇಚ್ಛವಾಗಿ ನೀರು ನಿಂತಾಗ ತಿಪ್ಪೆಯಲ್ಲಿ ಅಥವಾ ಸಗಣಿ ಗೊಬ್ಬರ ಇರತಕ್ಕಂಥ ಪೋಷಕಾಂಶಗಳು ಗಂಜಲ ಎಲ್ಲ ಆವಿಯಾಗಿ ಹೋಗುತ್ತೆ ಮತ್ತು ನೀರಿನ ಮುಖಾಂತರ ಮಣ್ಣಿನಲ್ಲಿ ಸೇರಿಕೊಂಡು ನಮಗೇನು ಮುಖ್ಯವಾಗಿ ಸಿಗ್ತಕ್ಕಂಥ ಪೋಷಕಾಂಶಗಳನ್ನು ನಾವು ಕಳ್ಕೊಳ್ತೀವಿ. ಆ ಪದ್ಧತಿಯನ್ನು ಬಿಟ್ಟು ನಾವು ರೈತ ಬಾಂಧವರು ವಿವಿಧ ಪದ್ಧತಿಗಳು ಅಂದರೆ ಕಾಂಪೋಸ್ಟೀಕರಣ ಮಾಡೋಕ್ಕೆ ಕಾಂಪೋಸ್ಟ್ ತಯಾರು ಮಾಡೋಕ್ಕೆ ಎರೆಹುಳು ಗೊಬ್ಬರ ಆಗ್ಬೋದು ಅಥವಾ ಜಪಾನ್ ಪದ್ಧತಿ ಅಂತೀವಿ, ನಾಡ ಪದ್ಧತಿ ಅಂತೀವಿ, ಬೆಂಗಳೂರು ಪದ್ಧತಿ ಅಂತೀವಿ. ಈ ಪದ್ಧತಿಗಳಲ್ಲಿ ಏನಂದ್ರೆ ನಾವು ಉತ್ಕೃಷ್ಟವಾದ ಪೋಷಕಾಂಶಗಳನ್ನು ತಯಾರು ಮಾಡೋದಕ್ಕೆ ಬೆಳೆಗಳ ಒಂದು ಕಸಕಡ್ಡಿ ಏನು ಮರುಬಳಕೆ ಮಾಡ್ಕೊಳ್ಳೋದಾಗ್ಬೋದು, ಸಗಣಿಯನ್ನು ಬಳಸ್ಕೊಂಡು ಅಥವಾ ಹಸಿರು ಗೊಬ್ಬರಗಳನ್ನು ಸಹ ತಗೊಂಡು ಹೆಚ್ಚಿನ ಪೋಷಕಾಂಶಗಳು ಲಭ್ಯವಾಗುವ ರೀತಿಯಲ್ಲಿ ಶೇಖರಣೆ ಮಾಡಿ ಅದಕ್ಕೆ ಬೇಕಾದಂತಹ ನೀರು ಎಷ್ಟು ತೇವಾಂಶ ಬೇಕು ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ವೃದ್ಧಿಯಾಗಿ ಹೆಚ್ಚಿನ ಪೋಷಕಾಂಶ ತಯಾರು ಮಾಡೋದಕ್ಕೆ ಅನುವು ಮಾಡಿಕೊಡೋದು ಕಾಂಪೋಸ್ಟೀಕರಣ ಅಥವಾ ಕಾಂಪೋಸ್ಟ್ ತಯಾರು ಮಾಡೋ ಪದ್ಧತಿ ಅಂತೇವೆ. ಇದರಲ್ಲಿ ವಿವಿಧ ಪದ್ಧತಿಗಳು ನಾವು ಹೇಳಿದಂಗೆ ಈಗ ರೈತರಿಗೆ ವಿವಿಧ ಪದ್ಧತಿಗಳಿದ್ದಾವೆ. ಅದರಲ್ಲಿ ನಮಗೆ ಏನು ರೈತರಿಗೆ ಬೇಕಾದಂತಹ ಅನುಕೂಲವಾದಂಥ ಪದ್ಧತಿಗಳನ್ನ ಅಳವಡಿಸ್ಕೋಬಹುದು. ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈಗ ನಾವು ಕೊಟ್ಟಿಗೆ ಗೊಬ್ಬರ ಅಂತೀವಿ, ಕಾಂಪೋಸ್ಟೀಕರಣ ಪದ್ಧತಿ ಅಂತೀವಿ, ಎರೆಹುಳು ಗೊಬ್ಬರ ಅಂತೀವಿ, ಹಸಿರು ಗೊಬ್ಬರಗಳಂತೀವಿ, ಜೈವಿಕ ಗೊಬ್ಬರಗಳಂತೀವಿ, ಇವೆಲ್ಲವೂ ಸಹ ಸಾವಯವ ಗೊಬ್ಬರಗಳು ಅಂತೀವಿ. ಅಂದ್ರೆ ಸಾವಯವ ಮೂಲಗಳಿಂದ ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯದಿಂದ ಬರ್ತಕ್ಕಂಥ ಮೂಲವನ್ನು ಇಟ್ಕೊಂಡು ಪಳೆ ಉಳಿಕೆ ಅಂದ್ರೆ ಬೆಳೆಗಳ ಪಳೆ ಉಳಿಕೆಗಳು ಅಂದ್ರೆ ಕಸಕಡ್ಡಿಗಳನ್ನು ಬಳಸಿ ಮರುಬಳಕೆ ಮಾಡೋದಕ್ಕೆ ನಾವು ಸಾವಯವ ಗೊಬ್ಬರಗಳಂತೆ ಕರಿಬಹುದು. ಸರ್, ಈಗ ಸಾವಯವ ಗೊಬ್ಬರಗಳ ಉತ್ಪಾದನೆ ಅಂದ್ರೆ ಜಾನುವಾರುಗಳ ಸಾಕಾಣಿಕೆ ಮಾಡಿ ಅವ್ರ ಸಗಣಿ ಗಂಜಲ ಇದರಿಂದ ನಾವು ಉತ್ಪಾದನೆ ಮಾಡ್ಕೋಬಹುದು ಅಂತ ಹೇಳಿದ್ರಿ. ನಮ್ಮ ಕೃಷಿ ಇದರಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯಗಳನ್ನ ಬಳಸಿಕೊಂಡೇ ನಾವು ಸಾಕಷ್ಟು ಸಾವಯವ ಗೊಬ್ಬರ ಉತ್ಪಾದನೆ ಮಾಡ್ಕೋಬಹುದು ಅಂತೀರ ಸರ್? ಸಾವಯವ ಗೊಬ್ಬರಗಳನ್ನು ಉತ್ಪಾದನೆ ಮಾಡ್ಕೋಬಹುದು. ಆದ್ರೆ ಬೆಳೆಗೆ ಬೇಕಾದಂತಹ ಹೆಚ್ಚಿನ ಪೋಷಕಾಂಶಗಳನ್ನು ನಾವು ಸಾವಯವ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳು ಏನಂತೀವಿ ಎರಡು ಒಟ್ಟಾಗಿ ಕೊಟ್ಟರೆ ನಮಗೆ ಬೆಳೆಗಳಿಗೆ ಅನುಕೂಲ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರೈತ ಬಾಂಧವರು ಏನಾಗಿದೆ ಅಂದರೆ ಸಾವಯವ ಗೊಬ್ಬರಗಳನ್ನು ಬಳಕೆ ಕಡಿಮೆ ಮಾಡಿ ಬರೀ ರಾಸಾಯನಿಕ ಗೊಬ್ಬರಗಳಿಗೆ ಮಾರು ಹೋಗಿದ್ದಾರೆ. ಯಾಕಂದರೆ ಯಾರು ಜಾನುವಾರುಗಳು ಸಾಕೊಂಡು ಅಥವಾ ಹಸಿರು ಗೊಬ್ಬರ ಆಗಲಿ ಅಥವಾ ಕಾಂಪೋಸ್ಟ್ ಪದ್ಧತಿ ಮಾಡ್ತಕ್ಕಂಥ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಎರೆಹುಳು ಗೊಬ್ಬರದ ಗುಂಡಿ ಮಾಡ್ಕೊಂಡಾಗಲಿ ತಯಾರು ಮಾಡ್ಕೊಂಡು ಗೊಬ್ಬರ ಮಾಡ್ತಿಲ್ಲ, ಎಲ್ಲ ಏನು ಕೃತಕವಾಗಿ ಸಿಗ್ತಕ್ಕಂಥ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಯಥೇಚ್ಛವಾಗಿ ಹಾಕಿ ಭೂಮಿಯ ಒಂದು ರಸಸಾರ ಅಥವಾ ಏನು ಮಣ್ಣಿನಲ್ಲಿರ್ತಕ್ಕಂಥ ಶಕ್ತಿ ಎಲ್ಲ ಹೋಗಿದೆ ಅಂತಾರೆ. ಆ ತರ ಹೆಚ್ಚಾಗಿ ರಾಸಾಯನಿಕಗಳು ಕೀಟನಾಶಕಗಳು ಅಥವಾ ಔಷಧಿಗಳನ್ನು ಬಳಕೆ ಮಾಡಿ ಒಂದು ಭೂಮಿಯ ಫಲವತ್ತತೆ ಕಡಿಮೆ ಆಗಿದೆ, ಭೂಮಿಯ ರಸಸಾರ ಕಡಿಮೆ ಆಗಿದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಎರಡು ಅಂದ್ರೆ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಸಾವಯವ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳು ಒಟ್ಟಾಗಿ ಬೆಳೆಸಿದಾಗ ಮಾತ್ರ ನಾವು ಭೂಮಿಯ ಮಣ್ಣಿನ ಫಲವತ್ತತೆ ಮತ್ತು ಬೆಳೆಯ ಬೆಳವಣಿಗೆಗೆ ಎರಡಕ್ಕೂ ಅನುಕೂಲ ಆಗ್ಬೋದು ಮತ್ತು ಪರಿಸರ ಮಾಲಿನ್ಯವನ್ನು ಸಹ ಕಾಪಾಡಬಹುದು. ಈ ಸಾವಯವ ಗೊಬ್ಬರ ಜೊತೆಗೆ ರಾಸಾಯನಿಕ ಗೊಬ್ಬರ ಒಂದು ಸಮತೋಲನವಾಗಿ ಬೆಳೆಸಿದಾಗ ನಾವು ಹೆಚ್ಚಿನ ಇಳುವರಿ ಪಡೆಯಬಹುದು ಮತ್ತೆ ಭೂಮಿಯ ಒಂದು ಸಮತೋಲನವನ್ನು ಕಾಪಾಡಬಹುದು ಅಂತ ಹೇಳಿದ್ರಿ ಸರ್. ಆದ್ರೆ ಸಾಕಷ್ಟು ಜನ ರೈತರು ಹೆಚ್ಚೆಚ್ಚು ಈಗ ರಾಸಾಯನಿಕ ಗೊಬ್ಬರಗಳನ್ನ ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸ್ತಿದ್ದಾರೆ, ಇದರಿಂದ ಭೂಮಿಯ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳಾಗುತ್ತೆ ಅಂತೀರಾ ಸರ್? ರಾಸಾಯನಿಕಗಳು ಹೆಚ್ಚು ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಬೆಳೆಗೆ ಬೇಕಾದ ಪೋಷಕಾಂಶಗಳನ್ನು ಬರೀ ರಾಸಾಯನಿಕ ಗೊಬ್ಬರಗಳಿಂದ ಕೊಡೋದ್ರಿಂದ ಭೂಮಿಯಲ್ಲಿ ನಾವು ಹಾಕಿತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಪೂರ್ತಿಯಾಗಿ ಬೆಳೆಗೆ ಸಿಗೋದಿಲ್ಲ. ಈಗ ಆವಿಯಾಗಿ ವೊಲಟಿಲೈಸೇಷನ್ ಲಾಸ್ ಅಂತೀವಿ, ಆವಿಯಾಗಿ ಈಗ ಗಾಳಿ ಮುಖಾಂತರ ಆವಿಯಾಗಿ ಹೋಗುತ್ತೆ ಮತ್ತು ನೀರಿನ ಮುಖಾಂತರ ನೀರಿಗೆ ಸೇರಿ ಮತ್ತು ಭೂಮಿಯಲ್ಲಿ ಸಹ ಶೇಖರಣೆ ಆಗುತ್ತೆ. ಈ ನಿಟ್ಟಿನಲ್ಲಿ ವಾತಾವರಣ ಕಲುಷಿತ ಆಗುತ್ತೆ ಮತ್ತು ಭೂಮಿ ಇರತಕ್ಕಂಥ ಏನು ನಾವು ಅಂಡರ್ಗ್ರೌಂಡ್ ವಾಟರ್ ಅಂತೀವಲ್ಲ ಜಲ ಸಹಿತ ಭೂಮಿ ನದಿ ಹಳ್ಳ ಕೊಳಗಳು ಸಹ ಮಾಲಿನ್ಯದಿಂದ ತುಂಬಿ ಜಾನುವಾರುಗಳು ಅಥವಾ ನಾವು ಮಾನವ ಮನುಷ್ಯರು ಸಹ ಕುಡಿತಕ್ಕಂಥ ನೀರು ಬಹಳ ವಿಷವಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದ. ಈಗ ಈ ಸಾವಯವ ಗೊಬ್ಬರ ಜೊತೆಗೆ ಈ ಜೈವಿಕ ಗೊಬ್ಬರದ ಬಗ್ಗೆ ಬಳಸಬೇಕು ಅಂತ ಅಂದ್ರೆ ಸರ್, ಈ ಜೈವಿಕ ಗೊಬ್ಬರ ಅಂದ್ರೆ ಅದನ್ನ ಯಾವ ರೀತಿ ಉತ್ಪಾದನೆ ಮಾಡ್ಕೋಬೇಕಾಗತ್ತೆ, ರೈತರು ಅದನ್ನ ಯಾವ ರೀತಿ ಬಳಸಬೇಕಾಗತ್ತೆ ಸರ್? ಈಗ ಜೈವಿಕ ಗೊಬ್ಬರಗಳಂದ್ರೆ ಸಾವಯವ ಗೊಬ್ಬರಗಳಲ್ಲಿ ಅದು ಒಂದು ಪದ್ಧತಿ ಅಂದ್ರೆ ಜೀವಾಣುಗಳನ್ನು ನಾವು ಬಳಸ್ಕೊಂಡು ಕೃತಕವಾಗಿ ಒಂದು ಸಾವಯವ ಗೊಬ್ಬರಗಳನ್ನು ತಯಾರು ಮಾಡೋದಕ್ಕೆ ನಾವು ಜೈವಿಕ ಗೊಬ್ಬರಗಳು ಅಂತೀವಿ. ಆ ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ಜೈವಿಕ ಗೊಬ್ಬರಗಳಲ್ಲಿ ನಾನಾ ಥರ ಜೈವಿಕ ಗೊಬ್ಬರಗಳಿದಾವೆ. ಅಂದರೆ ಮೊದಲನೇದಾಗಿ ನಾವು ಜೈವಿಕ ಗೊಬ್ಬರದಲ್ಲಿ ರೈಜೋಬಿಯಂ ಅಂತೀವಿ, ಮತ್ತು ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತೀವಿ, ಮತ್ತು ವ್ಯಾಮ್ ಅಂತ ಬರುತ್ತೆ, ಹಾಗೂ ಅಜೋಟೋಬ್ಯಾಕ್ಟರ್ ಅಂತ ಬರುತ್ತೆ, ಮತ್ತು ಹಸಿರು ಪಾಚಿ ಅಂತ ಬರ್ತವೆ, ಹಾಗೂ ಅಜೋಲಾ ಅಂತ ಬರುತ್ತೆ. ಈ ಎಲ್ಲ ಒಂದು ಏನು ಜೀವಾಣುಗಳಿಂದ ಅಥವಾ ಪರಿಸರದಲ್ಲಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಕೆಲವು ಜರಿಸಸ್ಯ ಅಂತೀವಿ ಅಜೋಲಾ ಅಂದರೆ, ಅವನ್ನು ಬಳಸ್ಕೊಂಡು ನಾವು ಬೆಳೆಗೆ ಬೇಕಾದಂತಹ ರಾಸಾಯನಿಕ ಏನು ರಾಸಾಯನಿಕ ಗೊಬ್ಬರದಲ್ಲಿ ಸಾರಜನಕ 20-25% ಒಂದು ಸಾರಜನಕ ಬೆಳೆಗೆ ಕೊಡ್ತಕ್ಕಂಥ ಪ್ರಮಾಣನ ಕಡಿಮೆ ಮಾಡ್ಬೋದು. ಇವನು ಮುಖ್ಯವಾಗಿ ಏನಂದ್ರೆ ಈಗ ಅಜೋಲಾ ಅಂತೀವಿ, ಅಜೋಲಾ ಏನಂದ್ರೆ ಒಂದು ಹಸಿರು ಸಸ್ಯ, ಇದನ್ನ ನಮಗೆ ಬೇಕಾದಂಥ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಸಿಮೆಂಟ್ ಗುಂಡಿ ಆಗ್ಬೋದು ಅಥವಾ ಮಣ್ಣಿಂದ ತಟ್ಟಿ ಆಗ್ಬೋದು, ಇದನ್ನ ನಿರ್ಮಾಣ ಮಾಡಿಕೊಂಡು ಇದನ್ನ ನೀರು ತುಂಬಿಸ್ಕೊಂಡು ಅದನ್ನ ಒಂದು ಬೇರೆ ಎಲ್ಲಿ ಅವೈಲೇಬಲ್ ಸಿಗುತ್ತೋ ಅದನ್ನು ತಂದು ಆ ತಟ್ಟೆಯಲ್ಲಿ ಹಾಕಿ ನಾವು ಬೆಳೆಸ್ಕೊಂಡು ಆಮೇಲೆ ಅದನ್ನ ಜಾನುವಾರುಗಳಿಗೂ ಸಹ ಕೊಡ್ಬೋದು. ಕರಿತಕ್ಕಂಥ ಹಸುವಿಗೆ ಜಾನುವಾರುಗಳಿಗೆ ಅದು ಅಜೋಲಾ ಕೊಟ್ಟರೆ ಆ ಒಂದು ಇಳುವರಿ ಪ್ರಮಾಣ ಜಾಸ್ತಿ ಆಗುತ್ತೆ, ಮತ್ತು ಅದರಲ್ಲಿರ್ತಕ್ಕಂಥ ಪ್ರೋಟೀನ್ ಮತ್ತು ಫ್ಯಾಟ್ ಅಂಶ ಏನಂತೀವಿ ಹಾಲಿನಲ್ಲಿ ಅದು ಸಹ ಹೆಚ್ಚಾಗುತ್ತೆ. ಇದು ರೈತ ಬಾಂಧವರು ಬಹಳ ಮುಖ್ಯವಾಗಿ ಕೆಲವರು ರೈತರು ಆಲ್ರೆಡಿ ಈಗ ಏನೋ ಒಂದು 15-20% ಜನ ನಾವು ನೋಡಿದಂಗೆ ಫಾಲೋ ಮಾಡ್ತಿದ್ದಾರೆ, ಅದರ ಅನುಕೂಲ ಸಿಗ್ತಕ್ಕಂಥ ರೈತರು ಮಾಡ್ತಾರೆ, ಬಟ್ ಬಹಳ ರೈತರು ಇನ್ನೂ ಅದನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಬಟ್ ಅದನ್ನು ಅಜೋಲಾ ಅನ್ನೋ ಒಂದು ಏನು ನಾವು ಜಲಸಸ್ಯ ಅಂತೀವಿ ಅದನ್ನು ಬಳಕೆ ಮಾಡೋದ್ರಿಂದ ಜಾನುವಾರುಗಳು ಇಳುವರಿ ಹೆಚ್ಚಾಗುತ್ತೆ ಮತ್ತು ಗುಣಮಟ್ಟ ಹೆಚ್ಚಾಗುತ್ತೆ ಹಾಲಿಂದು ಅಂತ ಹೇಳ್ತೀವಿ. ಮತ್ತು ಬೆಳೆಗಳಿಗೂ ಸಹ ಗದ್ದೆಗಳಲ್ಲಿ ಅಥವಾ ತೋಟದ ಬೆಳೆಗಳಲ್ಲಿ ಅದನ್ನು ಬೇರಿಗೆ ಹಾಕಿದರೆ ಸಾರಜನಕ ಅಂಶ ಹೆಚ್ಚು ಸಿಗುತ್ತೆ. ಅದು ಹೆಂಗಂದ್ರೆ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕನ ಹೀರ್ಕೊಂಡಿರುತ್ತೆ ಬೆಳೀತಿರ್ತದೆ. ಸರ್, ಈಗ ಸಾವಯವ ಗೊಬ್ಬರದ ಬಗ್ಗೆ ಹೇಳಿದ್ರೆ, ಜೈವಿಕ ಗೊಬ್ಬರದ ಬಗ್ಗೆ ಹೇಳಿದ್ರೆ, ಮತ್ತೆ ಹಸಿರೆಲೆ ಗೊಬ್ಬರದ ಬಗ್ಗೆ ಹೇಳಿದ್ರೆ, ಹಸಿರೆಲೆ ಗೊಬ್ಬರನ ಯಾವ್ಯಾವ ಥರ ಉತ್ಪಾದನೆ ಮಾಡ್ಕೋಬೋದು ರೈತರು, ಅದನ್ನ ಭೂಮಿಗೆ ಯಾವ ರೀತಿ ಕೊಟ್ಟರೆ ಹೆಚ್ಚು ನಮ್ಮ ಭೂಮಿ ಫಲವತ್ತತೆ ಆಗುತ್ತೆ ಸರ್? ಹಸಿರೆಲೆ ಗೊಬ್ಬರಗಳಂದ್ರೆ ಯಥೇಚ್ಛವಾಗಿ ಮೊದಲಿನ ಕಾಲದಲ್ಲಿ ನಾವು ವಾಸಿಸಕ್ಕಂಥ ಅಥವಾ ಹೊಲದಲ್ಲಿರ್ತಕ್ಕಂಥ ಬದುಗಳಿರ್ಬೋದು ಅಥವಾ ಗುಡ್ಡಗಾಡುಗಳಲ್ಲಿ ಅಥವಾ ಏನು ಅರಣ್ಯ ಪ್ರದೇಶಗಳಲ್ಲಿ ಸಿಗ್ತಕ್ಕಂಥ ಲಂಟನ, ಎಕ್ಕೆ, ಮತ್ತು ಒಂಗೆ, ಬೇವು, ಈ ಥರ ಹಸಿರು ಸಸ್ಯಗಳನ್ನು ಅಂದರೆ ಟೊಂಗೆಗಳು ಮರದ ಗಿಡದ ಟೊಂಗೆಗಳು ಕಾಂಡದ ಭಾಗಗಳನ್ನು ಕಟ್ ಮಾಡ್ಕೊಂಬಂದು ತಿಪ್ಪೆಗೂ ಹಾಕ್ತಿದ್ವಿ ಮತ್ತು ತೋಟಗಳಿಗೂ ಸಹ ಹಾಕ್ತಿದ್ವಿ. ಆದರೆ ಅದೊಂದು ಪದ್ಧತಿ, ಅಂದರೆ ಗಿಡಗಳ ಕೊಂಬೆಗಳನ್ನು ರೆಂಬೆಗಳನ್ನು ತಗೊಂಡು ಬಂದು ನಾವು ಹೊಲಗಳಲ್ಲಿ ಅಥವಾ ತೋಟಗಳಲ್ಲಿ ಹಾಕ್ಬೋದು, ತಿಪ್ಪೆಗಳಲ್ಲಿ ಹಾಕಿ ಕಂಪೋಸ್ಟ್ಕರಣ ಮಾಡ್ಬೋದು. ಅದು ಒಂದು ಪದ್ಧತಿ. ಇನ್ನೊಂದು ಪದ್ಧತಿ ಏನಂದರೆ ಇನ್ಸಿಟು ಗ್ರೀನ್ ಮನ್ರಿಂಗ್ ಅಂತೀವಿ. ನಾವು ಹೊಲದಲ್ಲಿನೇ ಹಸಿರು ಎಲೆ ಗೊಬ್ಬರಗಳಾದಂತಹ ಸೆಣಬು, ಡಯಂಚ ಅಂದರೆ ದ್ವಿದಳ ಧಾನ್ಯದ ಬೆಳೆಗಳು, ಈಗ ಅವ್ರಿ ಆಗ್ಬೋದು, ಅಲಸಂದಿ ಆಗ್ಬೋದು, ಹುರುಳಿ ಆಗ್ಬೋದು, ಈ ಥರ ಏನು ದ್ವಿದಳ ಧಾನ್ಯದ ಸಸ್ಯಗಳನ್ನು ನಾವು ಹೊಲದಲ್ಲೇ ಬೆಳೆದು ಅದು ಹೂವಿನ ಹಂತಕ್ಕೆ ಬರ್ತಕ್ಕಂಥ ಮೊದಲು ಅದನ್ನು ಮಣ್ಣಲ್ಲಿ ಸೇರಿಸಿ ಯಂತ್ರೋಪಕರಣಗಳಿಂದ ಅದನ್ನು ಹೊಲವನ್ನು ಉಳುಮೆ ಮಾಡಿ ಮಣ್ಣಲ್ಲಿ ಸೇರಿಸೋದ್ರಿಂದ ಈ ನಾವು ಬೆಳೆಗೆ ಪೂರೈಕೆ ಮಾಡ್ತಕ್ಕಂಥ ಸಾರಜನಕವನ್ನು 25-30% ಕಡಿಮೆ ಮಾಡ್ಬೋದು. ಇದು ಹೆಂಗಂದ್ರೆ ಈ ಹಸಿರೆಲೆ ಸಸ್ಯಗಳು ವಾತಾವರಣದಲ್ಲಿರ್ತಕ್ಕಂಥ ಅದರಲ್ಲಿ ಬೀರ್ತಕ್ಕಂಥ ಬೇರುಗಳಲ್ಲಿ ನಾಡ್ಯೂಲ್ಸ್ ಅಂತೀವಿ, ಅಂದರೆ ಗಂಟುಗಳು, ಬೇರುಗಳಲ್ಲಿ ಗಂಟುಗಳು ಇರ್ತವೆ. ಆ ಗಂಟುಗಳಲ್ಲಿರ್ತಕ್ಕಂಥ ನಾಡ್ಯೂಲ್ಸ್ ರೈಜೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ ಅಲ್ಲಿ. ಆ ಗಂಟುಗಳು ನೀವು ನೋಡಿರ್ಬೋದು, ದ್ವಿದಳ ಧಾನ್ಯ ಬೆಳೆಗಳ ಕಿತ್ತು ನೋಡಿದಾಗ ಗಂಟು ಇರ್ತವೆ. ಆ ಗಂಟುಗಳನ್ನೇ ಜೀವಾಣುಗಳು, ಅವು ರೈಜೋಬಿಯಂ ಜೀವಾಣುಗಳು ಅಂತೀವಿ. ಆ ಗಂಟುಗಳು ಏನು ಆಸ್ಟ್ರೇಲಿಯಾ ಭಾಗಗಳಲ್ಲಿರ್ತಕ್ಕಂಥ ಬೆಳೆದ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಹೀರಿಕೊಂಡು ಆ ಭಾಗದಿಂದ ಮಣ್ಣಿಗೆ ಸೇರಿಸ್ತವೆ. ಆ ಮಣ್ಣಿನಲ್ಲಿ ಸಾಕಷ್ಟು ಸಾರಜನಕ ಪ್ರಮಾಣ ಹೆಚ್ಚಾಗುತ್ತೆ. ಆವಾಗ ನೀವು ನೋಡಿರೋದು ಅಕ್ಕಡಿ ಕಾಳುಗಳು ಅಥವಾ ಬೇಳೆಕಾಳುಗಳು ಬೆಳೆದಂತಹ ಹೊಲಗಳು ಬಹಳ ಫಲವತ್ತು ತಾಕತ್ತು ಅಂತೀವಿ. ಯಾಕಂದರೆ ಅದೇ ಪದ್ಧತಿಯಿಂದ ಮತ್ತು ಈ ಒಂದು ವಿಧಾನದಿಂದ ಅವು ಹೊಲಗಳು ತಾಕತ್ತಿರ್ತವೆ. ನೀವೇ ಹೇಳಿರ್ಬೋದು ಕ್ರಾಪ್ ರೊಟೇಷನ್ ಮಾಡ್ಬೇಕು, ಹೊಲ ಕೂಳೆ ಚೇಂಜ್ ಮಾಡ್ಬೇಕು, ಬಿತ್ತನೆ ಒಂದೇ ಬೆಳೆ ಬೆಳೆಯೋದ್ರಿಂದ ಇದಾಗುತ್ತೆ ಅಂತೀವಿ. ಆ ನಿಟ್ಟಿನಲ್ಲಿ ನಾವು ಒಂದು ವರ್ಷ ಏಕಬೆಳೆ ಪದ್ಧತಿ ಮಾಡಿದ್ರೆ ಇನ್ನೊಂದು ವರ್ಷ ದ್ವಿದಳ ಧಾನ್ಯ ಪದ್ಧತಿ ಅಥವಾ ಅಕ್ಕಡಿ ಕಾಳು ಮಿಶ್ರ ಬೆಳೆ ಪದ್ಧತಿ ಈ ಥರ ಅನುಸರಣೆ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಸಹ ಚೆನ್ನಾಗುತ್ತೆ, ಇಳುವರಿ ಚೆನ್ನಾಗುತ್ತೆ, ನಾವು ಕಾಪಾಡ್ಬೋದು ಅದನ್ನು. ಸರ್, ಈಗ ಈ ಸಾವಯವ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು, ಹಸಿರೆಳೆ ಗೊಬ್ಬರಗಳು, ಕಾಂಪೋಸ್ಟ್ ಗೊಬ್ಬರಗಳು, ಮತ್ತೆ ಇದನ್ನು ಕೊಡೋದು ಸಾಕಷ್ಟು ಅನುಕೂಲ ಅಂತೀರಾ ಸರ್? ಸಾವಯವ ಗೊಬ್ಬರಗಳನ್ನು ಕೊಡೋದ್ರಿಂದ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದನ್ನ ಯಾವ ರೀತಿ ಅಂದ್ರೆ, ಈಗ ನಾವು ಇತ್ತೀಚೆಗೆ ಮೊದಲಿನ ಕಾಲದಲ್ಲಿ ಸಾವಯವ ಗೊಬ್ಬರಗಳು ಕೊಟ್ಟಿಗೆ ಗೊಬ್ಬರ ಹೆಚ್ಚಾಗಿ ಹಾಕ್ತಿದ್ವಿ, ಭೂಮಿ ಫಲವತ್ತತೆ ಚೆನ್ನಾಗಿರುತ್ತೆ. ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ಕೀಟನಾಶಕ ಔಷಧಿಗಳನ್ನು ಹೆಚ್ಚಿಗೆ ಬಳಸೋದ್ರಿಂದ ಭೂಮಿಯ ಫಲವತ್ತತೆ, ರಸಸಾರ ಅಥವಾ ಮಣ್ಣಿನ ಗುಣಧರ್ಮ ಅಂತ ಏನಂತೀವಿ, ಮಣ್ಣಿನ ಭೌತಿಕ ಗುಣ ಇರ್ಬೋದು, ರಾಸಾಯನಿಕ ಗುಣ ಇರ್ಬೋದು. ಭೌತಿಕ ಗುಣ ಅಂದ್ರೆ ಈಗ ಉದಾಹರಣೆ ಮಣ್ಣಿನ ರಚನೆ, ಮತ್ತೆ ರಾಸಾಯನಿಕ ಗುಣ ಅಂದ್ರೆ ಮಣ್ಣಿನ ರಸಸಾರ. ಜೈವಿಕ ಗುಣಗಳಂದ್ರೆ ಮಣ್ಣಲ್ಲಿರ್ತಕ್ಕಂಥ ಜೀವಿಗಳ ಸಂಖ್ಯೆ, ಜೀವಿಗಳ ಸಂಖ್ಯೆ ಅಥವಾ ಜೀವಿಗಳ ಚಟುವಟಿಕೆ ಅಂತ ಹೇಳ್ಬೋದು. ಆ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದ್ರ ಜೊತೆಗೆ ಅಟ್ಲೀಸ್ಟ್ 50% ಈ ಒಂದು ಬೆಳೆಗೆ ಒಂದು ಸಾರಜನಕ 100 kg ಬೇಕಂದ್ರೆ 50 kg ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಪೂರೈಕೆ ಮಾಡೋಕೆ, ಇನ್ನು 50 kg ನಾವು ಸಾವಯವ ಗೊಬ್ಬರಗಳನ್ನು ಮುಖಾಂತರ ಪೂರೈಕೆ ಮಾಡಿದ್ರೆ ಮಾತ್ರ ಬೆಳೆ ಬೆಳವಣಿಗೆ ಚೆನ್ನಾಗಾಕತ್ತೆ. ಅದರಿಂದ ಬರ್ತಕ್ಕಂಥ ಒಂದು ಹಣ್ಣು ಅಥವಾ ಏನು ಕಾಳು ಕಡಿ ಇರ್ಬೋದು, ಜಾನುವಾರುಗಳು ಅಥವಾ ಏನು ನಾವು ಆಹಾರವಾಗಿ ಬಳಸ್ತಕ್ಕಂಥ ಒಂದು ಆರೋಗ್ಯಪೂರ್ಣವಾಗಿರುತ್ತೆ. ಈ ನಿಟ್ಟಿನಲ್ಲಿ ಮತ್ತು ಮಣ್ಣಿನ ಗುಣಮಟ್ಟ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬಹುದು, ಪರಿಸರನೂ ಸಹ ಹಾಳಾಗದಂಗೆ ನೋಡ್ಕೋಬಹುದು. ಈಗ ಸಾಕಷ್ಟು ಜನ ರೈತರು ನಾವು ರಾಸಾಯನಿಕ ಗೊಬ್ಬರ ಕೊಡೋದಿಲ್ಲಪ್ಪ, ನಮ್ಮ ಭೂಮಿಗೆ ಜೀರೋ ಕಲ್ಟಿವೇಶನ್ ಮಾಡ್ತೀವಿ, ಮಲ್ಚಿಂಗ್ ಮಾಡ್ತೀವಿ, ಒದಿಕೆ ಮಾಡ್ತೀವಿ, ಈ ತರ ಎಲ್ಲ ನೈಸರ್ಗಿಕ ಕೃಷಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ, ಇದು ಒಂದು ಅದರಲ್ಲಿ ಒಂದು ಭಾಗನೇ ಅಂತೀರಾ ಸರ್? ನೈಸರ್ಗಿಕ ಕೃಷಿ ಅಥವಾ ಜೀರೋ ಕಲ್ಟಿವೇಶನ್ ಇದೇನಂತೀವಿ, ನ್ಯಾಚುರಲ್ ಫಾರ್ಮಿಂಗ್ ಅಂತೀವಿ, ಏನಿಲ್ಲ. ಈಗ ರೈತರಿಗೆ ಮಾಹಿತಿ ಹೇಳ್ಬೇಕಂದ್ರೆ, ಯಾವುದೇ ಬೆಳೆ ಆಗಲಿ ಅಥವಾ ನಾವು ಹೆಂಗೆ ನಮಗೆ ದೇಹಕ್ಕೆ ಎಷ್ಟು ಬೇಕೋ ಪೋಷಕಾಂಶಗಳು ಆಹಾರದ ಮುಖಾಂತರ ತಗೊಳ್ತೀವೋ, ಅದೇ ರೀತಿಯೇ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬೆಳೆಗೆ ಪೂರೈಕೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಬೆಳೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಸಾವಯವ ಮುಖಾಂತರ ಆಗಲಿ, ರಾಸಾಯನಿಕ ಮುಖಾಂತರ ಆಗಲಿ ಬೆಳೆಗೆ ಪೂರೈಕೆ ಮಾಡಬೇಕು. ಈಗ ಜೀರೋ ಕಲ್ಟಿವೇಷನ್ನು ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನಂತೀವೋ, ಬೆಳೆಗಳ ಉಳಿಕೆಗಳನ್ನು ಮಣ್ಣಲ್ಲಿ ಸೇರಿಸ್ತಾ ಹೋದರೆ ಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಅದು ಮರುಬಳಕೆ ಆಗ್ತಾ ಇದ್ರೆ ಏನಾಗುತ್ತೆ, ಭೂಮಿನೇ ಫಲವತ್ತಾಗಿ ಬೆಳೆಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಸಹ ಲಭ್ಯತೆ ಆಗ್ತವೆ. ಏನಂದ್ರೆ ಗ್ರಾಜಿಯಲ್ಲಿ ಅಂದ್ರೆ ಸುಮಾರು ಈಗ ಒಂದು ವರ್ಷ ನಾವು ಜೀರೋ ಕಲ್ಟಿವೇಷನ್ ಅಥವಾ ಸಾವಯವ ಬೆಳೆ ಮಾಡ್ತೀವಿ ಅಂದ್ರೆ ಪ್ಲಾಂಟೇಶನ್ ಕ್ರಾಪ್ಸ್ ತೋಟಗಾರಿಕೆ ಬೆಳೆಗಳಲ್ಲಾಗಲಿ ಒಂದ್ 2-3 ವರ್ಷ ಕಂಟಿನ್ಯೂಸ್ ಮಾಡ್ತಾ ಇದ್ರೆ ಆ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಜೀವಾಣುಗಳ ಚಟುವಟಿಕೆ ಮತ್ತು ಸಾವಯವ ಅಂಶ ಹೆಚ್ಚಾಗಿ ಅಲ್ಟಿಮೇಟ್ ಆಗಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಇಳುವರಿನೂ ಸಹ ಹೆಚ್ಚು ಮಾಡಬಹುದು, ಮತ್ತೆ ಅವುಗಳ ಕ್ವಾಲಿಟಿ ಅಂದ್ರೆ ಗುಣಮಟ್ಟ ಸಹ ಚೆನ್ನಾಗಿರುತ್ತೆ. ಸಾಕಷ್ಟು ಜನ ರೈತರು ನಾವು ಅಷ್ಟು ಲೋಡ್ ಗೊಬ್ಬರ ಇರ್ತೀವಿ, ಎಷ್ಟು ಲೋಡ್ ಗೊಬ್ಬರ ಇರ್ತೀವಿ ಅಂತಾರೆ. ಅವು ಭೂಮಿಯ ಮೇಲ್ಗಡೆ ತಿಪ್ಪೆ ಹಾಕಿರ್ತಾರೆ, ಅವು ಬಿಸಿಲಿಗೆ ಒಣಗುತ್ತೆ, ಮಳೆಗೆ ನೆನೆಯುತ್ತೆ. ನಾವು ಈ ಸಾವಯವ ಗೊಬ್ಬರಗಳಾಗಿರ್ಬೋದು, ಈ ಎರೆಹುಳು ಗೊಬ್ಬರನಾಗಿರ್ಬೋದು, ಯಾವ ಒಂದು ಪದ್ಧತಿಯಲ್ಲಿ ಒಂದು ಗುಣಮಟ್ಟವಾಗಿ ನಾವು ಉತ್ಪಾದನೆ ಮಾಡ್ಕೊಂಡು ಭೂಮಿ ಕೊಟ್ಟಾಗ ಮಾತ್ರ ಅದೊಂದು ಫಲವತ್ತತೆ ಕಾಪಾಡಬಹುದು, ಗೊಬ್ಬರದ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತೀರಾ ಸರ್? ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ನಾವು ರೈತ ಬಾಂಧವರಲ್ಲಿ ನೋಡಿದ್ವಿ, ಈಗ ಏನಂದ್ರೆ ಅದರಲ್ಲಿ ಒಂದು ಮುಖ್ಯವಾದ ಅಂಶ ಏನಂದ್ರೆ, ಈಗ ರೈತರು ಏನಂದ್ರೆ ಮುಂಗಾರು ಜೂನ್ ಜುಲೈಗೆ ಬಿತ್ತನೆ ಮಾಡಕ್ ಪ್ರಾರಂಭ ಮಾಡ್ತೀವಿ ಅಂದ್ರೆ ಮೇ ತಿಂಗಳಲ್ಲೇ ಹೊಲಕ್ಕೆ ಗೊಬ್ಬರ ಹೊಡಿತಾರೆ. ಅದು ಖುಷ್ಕಿ ಪ್ರದೇಶಗಳಲ್ಲಿ ಏನಂದ್ರೆ ಮೇ ತಿಂಗಳು ಅಥವಾ ಜೂನ್ ತಿಂಗಳಲ್ಲಿ ಗೊಬ್ಬರ ಹೊಲಕ್ಕೆ ಕೊಡೋದು, 1 ತಿಂಗಳು 2 ತಿಂಗಳಾದ್ರು ಹೊಲದ ಗುಂಪಿ ಗೊಬ್ಬರದ ಗುಂಪುಗಳು ಹಂಗೆ ಇರ್ತವೆ. ಬಟ್ ಈ ಪದ್ಧತಿ ಒಳ್ಳೇದಲ್ಲ. ನಾವು ಮಾಡ್ತಕ್ಕಂಥ ಒಂದು ಅವೈಜ್ಞಾನಿಕ ಪದ್ಧತಿ ಇದೇನಂದ್ರೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಿಸಿಲಿಗೆ ಆವಿಯಾಗಿ 50% ಶೇಕಡ 50%ಕ್ಕಿಂತ ಹೆಚ್ಚು ಪೋಷಕಾಂಶಗಳು ಗಾಳಿಯಲ್ಲಿ ಬಿಸಿಲು ತಾಪಕ್ಕೆ ಆವಿಯಾಗಿ ಹೋಗ್ತವೆ. ನಾವು ಆ ಗೊಬ್ಬರನೇ ಪೂರ್ತಿ ಒಣಗೋಗಿರುತ್ತೆ. ಯಾಕಂದ್ರೆ ಗೊಬ್ಬರ ಸತ್ವವೃತವಾಗಿ ಪೋಷಕಾಂಶಗಳು ಭರಿತವಾಗಿ ಆರೋಗ್ಯ ಇರಕ್ಕಂದ್ರೆ ಅದರಲ್ಲಿರ್ತಕ್ಕಂಥ ತೇವಾಂಶನೂ ಬಹಳ ಮುಖ್ಯ. ತೇವಾಂಶನೇ ಒಣಗೋಗಿ ಇದಾಯ್ತು ಅಂದ್ರೆ ಅದು ಈ ಪೋಷಕಾಂಶಗಳು ಶೇಕಡ 50%ಕ್ಕಿಂತಲೂ ಕಡಿಮೆ ಆಗ ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರಲ್ಲಿ ಒಂದು ಮನವಿ ಏನಂದ್ರೆ, ನೀವು ಬಿತ್ತನೆ ಮಾಡೋಕ್ಕಿಂತ 15 ದಿವಸ ಅಥವಾ 20 ದಿವಸ ಮೊದಲನೇ ಹೊಲದಲ್ಲಿ ಗೊಬ್ಬರ ಏರಿ ಅದು ಮಣ್ಣಿಗೆ ಸೇರಿಸ್ಬೇಕು. ನಾವು ಬಿಸಿಲಲ್ಲಿ ಬಿಡಬಾರ್ದು ಅದನ್ನ. ಬಿತ್ತನೆ ಮಾಡೋಕ್ಕೆ ನಾವು 15-20 ದಿವಸ ಐತನಕರ ಮಣ್ಣಲ್ಲಿ ಸೇರಿಸ್ಕೊಂಡು ಮಾಡಿದ್ರೆ ಮಣ್ಣಿನಿರ್ತಕ್ಕಂಥ ತೇವಾಂಶನ ಅಥವಾ ಇರ್ತಕ್ಕಂಥ ಜೀವಾಣುಗಳು ವೃದ್ಧಿಯಾಗಿ ಇನ್ನೂ ಹೆಚ್ಚಿನ ಪೋಷಕಾಂಶಗಳು ಬೆಳವಣಿಗೆಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಮಣ್ಣಿನಲ್ಲಿ ಹೊಲದಲ್ಲಿ ಹೊಡೆದು ಬಿಸಿಲಿಗೆ ಹಾಳಾಗ ಪದ್ಧತಿ ದಯವಿಟ್ಟು ಕೈಬಿಡ್ಬೇಕಂತ ಮನವಿ. ತಿಪ್ಪೆಗಳು ಅಷ್ಟೇ ಭೂಮಿ ಮೇಲೆ ಹಾಕ್ದಂಗೆ, ನೀವು ಹೇಳ್ದಂಗೆ ಕಾಂಪೋಸ್ಟ್ ತರ ಒಂಥರ ಗುಂಡಿ ಮಾಡ್ದಂಗೆ ಮಾಡ್ಬಿಟ್ಟು ಅಲ್ಲಿ ನಾವು ಗೊಬ್ಬರ ಉತ್ಪಾದನೆ ಮಾಡಿದಾಗ ಅದ್ರ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತೀರಾ ಸರ್? ಹೌದು. ಈಗ ತಿಪ್ಪೆಯಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ಜೀವಿಗಳ ಚಟುವಟಿಕೆ ಆಗ್ಬೇಕಂದ್ರೆ ಗಾಳಿ ಬಹಳ ಮುಖ್ಯ. ಈಗ ಗುಂಡಿಗಳಲ್ಲಿ ನಾವು ತಿಪ್ಪೆ ಗೊಬ್ಬರ ಸಗಣಿ ಎಲ್ಲ ಹಾಕ್ಬಿಟ್ಬಿಟ್ಟು ಅಂದ್ರೆ ಅಲ್ಲಿ ಸೂಕ್ಷ್ಮಣುಜೀವಿಗಳ ಚಟುವಟಿಕೆ ಆಗಕ್ಕೆ ಗಾಳಿ ಅಂಶ ಇರೋದಿಲ್ಲ. ಹಂಗಾಗಿ ನಾವು ಮೇಲೆ ಏನು ಭೂಮಿ ಮೇಲೆ ಈ ತೊಟ್ಟಿ ಸಿಮೆಂಟ್ಗಿಂತ ಕಟ್ಟಿರ್ಬೋದು ಅಥವಾ ನಾವು ರೈತರಲ್ಲಿ ಇರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ಬಿದಿರು ಅಥವಾ ಏನು ಮರದ ಮುಟ್ಟುಗಳಿಂದ ಮಾಡಿ ಒಂದು ಪದ್ಧತಿ ಮಾಡ್ಕೊಂಡು ಅದು ತುಂಬಿ ಮಾಡಿದರೆ ಅದಕ್ಕೆ ನೀರು ಹಾಕೇಳ್ತಾ ಇದ್ರೆ ನಮಗೆ ಸೂಕ್ಷ್ಮಜೀವಿಗಳ ಚಟುವಟಿಕೆ ಹೆಚ್ಚಾಗಿ ಒಂದು ಸತ್ವಭರಿತವಾದ ಗೊಬ್ಬರ ತಯಾರಕ್ಕೆ ಅನುಕೂಲ ಆಗುತ್ತೆ. ಈಗ ನಿಮ್ಮ ಸಂಶೋಧನಾ ಕೇಂದ್ರದಿಂದ ಈ ತರ ಸಾವಯವ ಗೊಬ್ಬರಗಳು ಅಥವಾ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ಏನಾದರೂ ತರಬೇತಿಗಳು ಅವೆಲ್ಲ ಕೊಡ್ತಾ ಇರ್ತಾರ, ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು ಏನ್ ಮಾಡ್ತಾ ಇರ್ತಾರೆ ಸರ್ ರೈತರಿಗೆ? ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಮಗೆ ಮೂರು ವಿಭಾಗ ಇದಾವೆ, ಟೀಚಿಂಗ್, ರಿಸರ್ಚ್ ಮತ್ತು ಎಕ್ಸ್ಟೆನ್ಷನ್ ಅಂತ. ಸಂಶೋಧನೆ ಸಹ ಇರುತ್ತೆ ಮತ್ತು ರೈತರಿಗೆ ತರಬೇತಿ ಕಾರ್ಯಕ್ರಮಗಳು ಸಹ ನಡೀತಿರ್ತವೆ. ಆನ್ ಸ್ಟೇಷನ್ ಅಂದರೆ ನಮ್ಮ ಕೇಂದ್ರದಲ್ಲಿ ಸಹ ಇಲ್ಲಿ ಕರೆಸಿ ನಾವು ರೈತ ಬಂದವರಿಗೆ ಈ ಥರ ಸಾವಯವ ಗೊಬ್ಬರಗಳಾಗಿರ್ಬೋದು ಅಥವಾ ಬೆಳೆಗಳ ಬೆಳೆಯೋಕ್ಕೆ ವೈಜ್ಞಾನಿಕ ತಾಂತ್ರಿಕತೆಗಳು ಯಾವ ಥರ ಬೆಳೆ ಬೆಳಿಬೋದು ಅನ್ನೋದಕ್ಕೂ ಎಲ್ಲ ತರಹದ ತರಬೇತಿ ಕಾರ್ಯಕ್ರಮಗಳನ್ನು ನಾವು ಒಂದು ವಾರ ಆಗ್ಬೋದು, ಒಂದು ದಿವಸದ ಕಾರ್ಯಕ್ರಮ ಆಗ್ಬೋದು ಅಥವಾ ಜೇನು ಸಾಕಾಣಿಕೆ ಆಗ್ಬೋದು, ಆಹಾರಗಳಲ್ಲಿ ಮೌನವರ್ಧನ ಬಳಕೆ ಆಗಿರ್ಬೋದು, ಒಂದೊಂದು ತಿಂಗಳು ಒಂದೊಂದು ಪದ್ಧತಿ ನಾವು ಅಳವಡಿಕೆ ಮಾಡಿಕೊಂಡು ರೈತರು ತರಬೇತಿ ಕೊಡ್ತೀವಿ. ಇದಲ್ಲದೆ ರೈತರಿಗೆ ಅವರವ್ರ ಊರುಗಳಲ್ಲಿ ಪ್ರಾತ್ಯಕ್ಷಿಕೆ ಅಥವಾ ಡೆಮಾನ್ಸ್ಟ್ರೇಷನ್ ಮಾಡಿಸಿ ಆ ಒಂದು ತಾಂತ್ರಿಕತೆ ಹೊಸ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿನೂ ಸಹ ಕೊಡ್ತಿರ್ತೀವಿ. ಈಗ ಸಾಕಷ್ಟು ಜನ ರೈತರು ನೀವು ನೋಡಿದಂಗೆ ಕೃಷಿ ತ್ಯಾಜ್ಯಗಳನ್ನೆಲ್ಲ ಒಂದ್ ಕಡೆ ಜಮೀನಲ್ಲಿ ಬೆಂಕಿ ಹಾಕ್ಸ್ಬಿಡೋದು ಈ ತರ ಎಲ್ಲ ಮಾಡ್ತಾರೆ. ಇದೇ ಸಾಕಷ್ಟು ಕೃಷಿ ತ್ಯಾಜ್ಯಗಳನ್ನ ಬಳಸ್ಕೊಂಡು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡಿಕೊಂಡು ಅದನ್ನು ಒಂದು ಸಮರ್ಪಕವಾಗಿ ಬಳಕೆ ಮಾಡಿದಾಗ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ ಸರ್? ಹೌದು, ಈಗ ಅದ್ರ ಮಹತ್ವ ಯಾರು ತಿಳ್ಕೊಂಡಿರ್ತಾರೆ, ಸಾವಯವ ಗೊಬ್ಬರಗಳ ಮಹತ್ವ ಅಥವಾ ಏನು ಕೃಷಿ ತ್ಯಾಜ್ಯಗಳ ಮಹತ್ವ ಯಾರು ತಿಳ್ಕೊಂಡಿರ್ತಾರೆ ಅವರು ಯಾವತ್ತು ಬೆಂಕಿ ಇಡಲ್ಲ ಹೊಲದಲ್ಲಿ. ನಾನು ಹೇಳೋದು ರೈತರು ಬಂದವರಿಗೆ ಹೇಳೋದಷ್ಟೇ, ಫಸ್ಟ್ ಹೊಲದಲ್ಲಿ ಬೆಂಕಿ ಯಾವತ್ತು ರೈತ ಆದ್ರೆ ಹೊಲದಲ್ಲಿ ಬೆಂಕಿ ಇಡಬಾರ್ದು ಅಂತೇಳಿ. ನಮ್ಮಲ್ಲಿ ಈಗ ಅದನ್ನ ತಗೊಂಡು ಬಂದು ಕೃಷಿ ತ್ಯಾಜ್ಯ ಕೂಳೆ ಇರ್ಬೋದು ಅಥವಾ ಹತ್ತಿ ಕಡ್ಡಿ ಆಗ್ಬೋದು, ಸೂರ್ಯಕಾಂತಿ ಕಡ್ಡಿ ಆಗ್ಬೋದು, ಮೆಕ್ಕೆಜೋಳ ಕಡ್ಡಿ ಆಗ್ಬೋದು ಅಥವಾ ತೆಂಗಿನಗರಿ ಆಗ್ಬೋದು, ಇನ್ನೊಂದು ಯಾವ್ದನ್ನು ಬೆಂಕಿ ಇಡಕ್ ಹೋಗ್ಬಾರ್ದು. ನಮಗಿತ್ತು ಅಲ್ಲಿಂದ ಹಾಕೊಂಡು ಬಂದು ಕಣಕ್ ತಂದು ಅಥವಾ ತಿಪ್ಪೆಯಲ್ಲಿ ಹಾಕಿ ನಮಗೆ ಮಾಡಕ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಅಲ್ಲಿ ಹೊಲದಲ್ಲಿ ಒಂದು ಭಾಗದಲ್ಲಿ ಅಥವಾ ಒಂದು ಇಳಿಜಾರು ಪ್ರದೇಶದಲ್ಲಿ ಸ್ವಲ್ಪ ಒಂದು 6 ಅಡಿ 10 ಅಡಿ ಅಥವಾ 4 ಅಡಿ 6 ಅಡಿ 10 ಅಡಿ ಗುಣಿ ಮಾಡಿ ಅವು ಬಂದ ಹೊಲದಲ್ಲಿ ಬರ್ತಕ್ಕಂಥ ಒಂದು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಆ ಗುಂಡಿಯಲ್ಲಿ ಹಾಕಿ ಸ್ವಲ್ಪ ಮಣ್ಣು ಹಾಕಿದರೆ ಅದರಲ್ಲಿ ನೀರು ಹಾಕಿದರೆ ತನ್ನಿಸಿ ತಾನೇ ಅದು ಕಳೆತು ಮತ್ತು ಅಲ್ಲೇ ಎರೆಹುಳು ವೃದ್ಧಿಯಾಗಿ ಸೂಕ್ಷ್ಮ ಚಟುವಟಿಕೆಗೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅದು ಗೊಬ್ಬರ ಆಗುತ್ತೆ, ಅದನ್ನು ಮರುಬಳಕೆ ಮಾಡ್ಕೋಬಹುದು. ಈ ಸಾವಯವ ಕೃಷಿ ಮಾಡಬೇಕಂದ್ರೆ ಈ ಜಾನುವಾರುಗಳ ಸಾಕಾಣಿಕೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸರ್. ಮೊದಲೆಲ್ಲ ನಮ್ಮ ಪೂರ್ವಿಕರೆಲ್ಲ ಸಾಕಷ್ಟು ಮನೆಗೊಂದ್ ಜೊತೆ ಎತ್ತುಗಳು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇವೆಲ್ಲ ಮಾಡ್ತಾ ಇದ್ರು. ಅಂಥದ್ರಲ್ಲಿ ಈಗೆಲ್ಲ ಒಂದು ಒಂಟಿ ಕುಟುಂಬ, ಏಕ ಕುಟುಂಬಗಳಾಗ್ಬಿಟ್ಟು ಸಾಕಷ್ಟು ಜಾನುವಾರುಗಳ ಸಾಕಾಣಿಕೆ ಕಡಿಮೆ ಆಗ್ಬಿಟ್ಟು ಈ ಸಾವಯವ ಕೃಷಿ ಮಾಡಲಿಕ್ಕೆ ಸಾಕಷ್ಟು ರೈತರು ಆಸಕ್ತಿ ತೋರಿಸ್ತಿಲ್ಲ ಅನ್ಸುತ್ತೆ ಸರ್? ಈಗ ಮೊದಲು ಪದ್ಧತಿಯಲ್ಲಿ ಏನು ರೈತ ಕುಟುಂಬಗಳು ಒಂದು ಜಾಯಿಂಟ್ ಕುಟುಂಬ ಅಂತೀವಿ, ಅಂದ್ರೆ ಎಲ್ಲರೂ ಒಟ್ಟಾಗಿ ಇರ್ತಕ್ಕಂಥ ಕೂಡು ಕುಟುಂಬವಾಗಿ ಬಳಸಿದ್ರು. ಕೆಲವರು ದನ ಕಾದ್ರೆ, ಒಬ್ಬರು ವ್ಯವಸಾಯ ಮಾಡಿದ್ರೆ, ಇನ್ನೊಬ್ರು ಬಿತ್ತಕ್ಕೆ ಹೋದ್ರೆ ಎಡಕೊಂಡು ಹೊಡ್ರು ಅನ್ನೋ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಏನಾಗುತ್ತೆ, ಕುಟುಂಬ ಸಂಖ್ಯೆ ಕಡಿಮೆ ಆಗ್ತಿದೆ. ಆ ನಿಟ್ಟಿನಲ್ಲಿ ಏನು ರಾಸಾಯನಿಕ ಗೊಬ್ಬರಗಳು ಹೆಚ್ಚಾಗಿ ಬಂದ್ರು ಜಾನುವಾರುಗಳ ಅವಶ್ಯಕತೆ ಇಲ್ಲ ಅನ್ನಂಗಾಯ್ತು. ಹಂಗಾಗಿ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗಿ ಬರ್ತಾರೆ. ಆ ಪದ್ಧತಿ ಒಳ್ಳೇದಲ್ಲ. ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ನಾವು ಮನೆಗೆ ಬೇಕಾದಂತಹ ಪೋಷಕಾಂಶಗಳು ಬೆಳೆ ಹೊಲದಲ್ಲಿ ಬೆಳ್ಕೋಬೇಕು, ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ನಾವು ಪೂರೈಕೆ ಮಾಡಬೇಕು ಜಾನುವಾರುಗಳು ಕಟ್ಟಿಕೊಂಡು. ಈ ನಿಟ್ಟಿನಲ್ಲಿ ಮನೆಗೆ ಬೇಕಾದಂತಹ ತರಕಾರಿಗಳಾಗ್ಬೋದು ಅಥವಾ ಹಣ್ಣು ಹಂಪಲುಗಳಾಗ್ಬೋದು ಅಥವಾ ಜಾನುವಾರುಗಳು ಬೇಕಾದಂತಹ ಒಂದು ಏನು ಫೀಡ್ ಅಂತೀವಿ ನಾವು, ಅದಕ್ಕೆ ಬೇಕಾದಂಥ ಪಶು ಆಹಾರವನ್ನು ನಾವು ಪೂರೈಕೆ ಮಾಡಿದರೆ ಅದು ಒಂದು ಸ್ವಾವಲಂಬಿ ಅಥವಾ ಆರ್ಥಿಕತೆ ಸದೃಢವಾಗಿ ಇರ್ತಕ್ಕಂಥ ಕುಟುಂಬ ಅಂತ ಹೇಳ್ಬೋದು. ಎಲ್ಲದಕ್ಕೂ ನಾವು ಏಕಬೆಳೆ ಪದ್ಧತಿ ಅಥವಾ ಈ ಸಾವಯವ ಗೊಬ್ಬರಗಳನ್ನು ತಯಾರು ಮಾಡ್ಕೊಂಡಾಗ ಬರೀ ಸರ್ಕಾರಿ ಗೊಬ್ಬರನ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ತಗೊಂಡು ಬಂದು ಹೊಲಕ್ಕೆ ಹಾಕಿ ಬೆಳೆದ್ರೆ ಭೂಮಿನೂ ಬರಡಾಗುತ್ತೆ, ಮುಂದಿನ ಒಂದು ಯುವ ಪೀಳಿಗೆಗೆ ಭೂಮಿ ಫಲವತ್ತಾಗಿರೋದಿಲ್ಲ ಮತ್ತು ಪರಿಸರನೂ ಹಾಳಾಗ್ತದೆ. ಈ ನಿಟ್ಟಿನಲ್ಲಿ ಒಂದು ಸಾವಯವ ಪದ್ಧತಿ ಜೊತೆಗೆ ನಾವು ಸಮಗ್ರ ಕೃಷಿ ಪದ್ಧತಿ ಅಥವಾ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿದರೆ ಬಹಳ ಆರೋಗ್ಯವಾಗಿರುತ್ತೆ. ಹೌದು ಸರ್, ನೀವು ಹೇಳ್ದಂಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೋಬೇಕು, ಸಮಗ್ರ ಪೋಷಕಾಂಶಗಳು ಅಳವಡಿಸ್ಕೋಬೇಕು. ಈಗ ರೈತರಲ್ಲಿ ಇನ್ನೊಂದು ಮನೋಭಾವನೆ ಬಂದ್ಬಿಟ್ಟಿದ್ರೆ, ನಾವು ರಾಸಾಯನಿಕ ಗೊಬ್ಬರ ಬಳಸ್ತಿದ್ರೆ ಅಥವಾ ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸ್ತಿದ್ರೆ ನಾವು ಇಳುವರಿ ತಾಣಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ. ಅಂಥ ರೈತ ಬಂದವರು ನೀವು ಹೇಳ್ದಂಗೆ ಎಲ್ಲ ಒಂದು ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಅದರಲ್ಲೆಲ್ಲ ಒಂದು ಅವಯವ ಕೃಷಿ, ಜೈವಿಕ ಕೃಷಿ, ಹಸಿರೆಲೆ ಗೊಬ್ಬರಗಳು ಮತ್ತು ಜೊತೆಗೆ ರಾಸಾಯನಿಕ ಗೊಬ್ಬರನ ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ಕೊಂಡಾಗ ಮಾತ್ರ ನಮ್ಮ ಒಂದು ಭೂಮಿಯ ಒಂದು ಫಲವತ್ತತೆನ ಮತ್ತು ನಮ್ಮ ಒಂದು ಆರೋಗ್ಯನೂ ಕಾಪಾಡ್ಕೊಳ್ಳಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರಾ ಸರ್? ಹೌದು, ನಾವು ಏನು ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನು ಸಮಗ್ರವಾಗಿ ಅಂದರೆ